ಅದರಿಂದ ನಮ್ಮ ರೈತರು ಯಾವ ರೀತಿಯಾದಂತಹ ಬಾಧೆ ಪಡ್ತಾ ಇದ್ದಾರೆ, ಬೆಳೆಗಳಿಗೆ ಯಾವ ರೀತಿ ತೊಂದರೆ ಆಗಿದೆ, ಏನೇನು ಸಮಸ್ಯೆಗಳು ಉದ್ಭವ ಆಗ್ಯಾವ, ಮತ್ತು ಮುಂದಿನ ದಿನಗಳಲ್ಲಿ ಇದರಿಂದ ಏನು ಆಗಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ವಿಚಾರ ಎಲ್ಲ ಅದರ ಮೇಲೆ ಕೇಂದ್ರೀಕೃತ ಆಗಿರ್ತದೆ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕು. ಬೆಳೆ ಬಾಧೆ, ಅದು ಕೀಟ ಇರಬಹುದು, ರೋಗ ಇರಬಹುದು, ಏನೇನು ತೊಂದರೆಗಳು ನಮ್ಮ ರೈತರನ್ನ ಕಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಸ್ಟುಡಿಯೋದೊಳಗೆ ಅಧಿಕಾರಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಅವರ ಜೊತೆಗೆ ತಾವು ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಮುಖ್ಯವಾಗಿ ಕೃಷಿ ಇಲಾಖೆ ಅಭಿಯಾನ ಏನದ, ಬೆಳೆ ಸಮೀಕ್ಷೆ, ಮುಂಗಾರು ಬೆಳೆ ಸಮೀಕ್ಷೆ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಚರ್ಚೆ ಮಾಡೋರಿದ್ದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಕೃಷಿ ಇಲಾಖೆಯೊಳಗೆ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹೂಗಾರ್ ಅವರು, ಸಹಾಯಕ ನಿರ್ದೇಶಕರಾಗಿರುವಂತಹ ಡಾ ಚಂದ್ರಕಾಂತ್ ಜೀವಣಿಗಿ ಅವರು, ಆಮೇಲೆ ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ. ಆತ್ಮೀಯರೇ, ತಾವು ನಮಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ತಾವು ಒಂದ್ಸಲ ಬರ್ಕೊಳ್ಬಹುದು, 2959986, ಇನ್ನೊಂದು ದೂರವಾಣಿ 2959987, ಇನ್ನೊಂದು ದೂರವಾಣಿ 3101 05, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ತಾವು ಮೊದಲು ಕಾರ್ಯಕ್ರಮವನ್ನು ಕೇಳಿ ಈಗ ತಾವು ಏನ್ ಮಾಡಬೇಕು ಅಂತಂದ್ರೆ, ಸ್ವಲ್ಪ ಮೊದಲ ಈ ಕಾರ್ಯಕ್ರಮದೊಳಗೆ ಏನದ ಅನ್ನುವಂತಹ ಒಂದು ಉದ್ದೇಶದ ಬಗ್ಗೆ ಕೂಡ ತಮಗೆ ತಿಳಿತದೆ, ಏನೇನು ಸನ್ನಿವೇಶದ ಇವತ್ತಿನ ಸಂದರ್ಭದೊಳಗೆ ಅನ್ನುವಂಥದ್ದನ್ನ ನಾವು ನಮ್ಮ ಕೃಷಿ ಇಲಾಖೆಯ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹೂಗಾರ್ ಅವರಿಂದ ಕೇಳಿಕೊಂಡು ಆ ನಂತರ ತಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಪರಿಹಾರ ಮಾಡಿಕೊಡೋಣ. ಈಗ ಅನಸೂಯ ಹೂಗಾರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು. ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ, ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನಿಗಳಿಂದ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲರೂ ತೊಗರಿಯನ್ನು ಬೆಳೆದಿದ್ದೀರಾ, ಹೆಸರು ಉದ್ದು ಆಲ್ರೆಡಿ ಹಾರ್ವೆಸ್ಟ್ ಕಟಾವ್ ಆಗ್ತಾ ಇದ್ದಾವೆ, ಈಗೇನು ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ, ಈ ಒಂದು ಮಳೆ ಬಂದಾಗ ನಮ್ಮ ತೊಗರಿ ಬೆಳೆಯನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಅದಕ್ಕೆ ಏನು ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು, ತೊಗರಿ ಒಣಗದ ಹಾಗೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದೊಂದು ಹೇಳೋ ಸಲುವಾಗಿ ನಮ್ಮ ಕೃಷಿ ವಿಜ್ಞಾನಿಗಳಾದಂತಹ ಡಾಕ್ಟರ್ ಕೆಂಗಳ ಸರ್ ಅವರು ಬಂದಿದ್ದಾರೆ. ಅದಕ್ಕಾಗಿ ರೈತ ಬಾಂಧವರು ದಯಮಾಡಿ ಎಲ್ಲರೂ ಕೂಡ ತಮ್ಮ ಏನ್ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳ ಬಗ್ಗೆ ಒಂದು ದೂರವಾಣಿ ಮುಖಾಂತರ ಒಂದು ನಮಗೆ ಕೇಳಿದಾಗ ಇನ್ನುಳಿದ ರೈತರಿಗೂ ಕೂಡ ಸೇಮ್ ಸಮಸ್ಯೆ ಇದ್ರೆ ಅವರು ಕೂಡ ಒಂದು ಉತ್ತರವನ್ನು ಕಂಡುಕೊತಾರೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ. ರೈತ ಬಾಂಧವರು ಇವಾಗ ಏನ್ ಆಲ್ರೆಡಿ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಒಂದು ಬೆಳೆ ವಿಮಾ ಪರಿಹಾರ ಇರಬಹುದು, ಅದೇ ರೀತಿಯಾಗಿ ನಮಗೆ ಏನೊಂದು ಉದ್ದು ತೊಗರಿ ಉದ್ದು ಆಮೇಲೆ ಹೆಸರು ಇವಾಗ ಏನ್ ನಾವು MSP ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಕಡ್ಡಾಯವಾಗಿ ಒಂದು ಬೆಳೆ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಬ್ಯಾಂಕ್ ನಲ್ಲಿ ಲೋನ್ ತಗೊಳಕ್ ಹೋಗ್ಬೇಕಾದ್ರೂ ಕೂಡ ಒಂದು ನಮಗೆ ಈ ಒಂದು ಬೆಳೆ ಸಮೀಕ್ಷೆ ಬೇಕಾಗುತ್ತೆ. ಅದಕ್ಕೆ ದಯಮಾಡಿ ರೈತ ಬಾಂಧವರು ತಮ್ಮ ಒಂದು ಗ್ರಾಮದಲ್ಲಿರುವಂತಹ ಒಂದು ವಾಲಿಕಾರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮೂರಿನ ಒಂದು PR ಅಥವಾ ಖಾಸಗಿ ನೀವು ಯಾರು ಒಂದು ಬೆಳೆ ಸಮೀಕ್ಷೆ ಮಾಡ್ತಾರೆ ಅವ್ರ ಹೆಸರನ್ನ ಪಡೆದುಕೊಂಡು ತಮ್ಮ ಒಂದು ಹೊಲದ ಸಮೀಕ್ಷೆಯನ್ನು ಮಾಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಯಾವ ರೈತ ಬಾಂಧವರು ಒಂದು ಮೊಬೈಲ್ ಅನ್ನು ಹೊಂದಿದ್ದೀರಾ, ದಯಮಾಡಿ ಬೆಳೆ ದರ್ಶಕ ಒಂದು ಆಪ್ ಅಂತ ನಮ್ಮಲ್ಲಿದೆ, ಬೆಳೆ ದರ್ಶಕ 2024-25, ಆ ಒಂದು ಆಪ್ ಅನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ತದನಂತರ ಮುಂಗಾರು ಹಂಗಾಮು ಅಂತ ಹೊಡೆದ್ರೆ ಆಮೇಲೆ ನಿಮ್ಮ ಊರು ಆಮೇಲೆ ನಿಮ್ಮ ಹೋಬಳಿ ನಿಮ್ಮ ತಾಲೂಕು ನಿಮ್ಮ ಗ್ರಾಮ ನಿಮ್ಮ ಸರ್ವೆ ನಂಬರ್ ಹೊಡೆದಾಗ ನಿಮ್ಮ ಹೊಲ ಸರ್ವೆ ಆಗಿದೋ ಇಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಮ ಗ್ರಾಮದ ಯಾವ PR ಇದ್ರ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಅದಕ್ಕೆ ದಯಮಾಡಿ ರೈತ ಬಾಂಧವರು ಬೆಳೆ ಸಮೀಕ್ಷೆಯನ್ನ ಕೈಗೊಳ್ಳಿ, ಒಂದು ಎಲ್ಲವನ್ನು ಲಾಭವನ್ನು ಪಡೆದುಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಅಂತ ಅನ್ಬೇಡಿ ಅಂತ ತಮಗೆ ನಾನು ಕಳಕಳಿಯಿಂದ ಒಂದು ಕೃಷಿ ಇಲಾಖೆಯಿಂದ ಕೇಳ್ಕೊತೀನಿ ಸರ್. ಒಳ್ಳೇದು, ಬಹಳ ಸಂತೋಷ. ಈಗ ನಮ್ಮ ರೈತರು ಲೈನ್ ಮೇಲೆ ಇದ್ದಾರೆ, ಯಾರದಾರ ಅನ್ನುವಂಥದ್ದನ್ನ ನೋಡೋಣ. ಹಲೋ ಹಲೋ ಆಕಾಶವಾಣಿ, ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಹೇಳ್ರಿ ಯಾರು ಮಾತಾಡೋದು? ಸರ್ ನಮಸ್ಕಾರ, ಹೇಳ್ರಿ ಯಾರು ಮಾತಾಡೋದು? ಸರ್ ನಾವು ಮಾಣಿಕ್ ರೆಡ್ಡಿ ಅಂತ ಇಸ್ಲಾಂಪುರ ಮಾತಾಡಿದ್ದಾರೆ. ಮಾಣಿಕ್ ರೆಡ್ಡಿ ಅವರು, ಏನ್ ಪ್ರಶ್ನೆ ಅದಕ್ಕೆ ಹೇಳ್ರಿ. ಇಲ್ಲಿ ಉಪನಿರ್ದೇಶಕರಿದ್ದಾರೆ, ಸಹಾಯಕ ನಿರ್ದೇಶಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಸರ್ ಈಗ ಮಳಿ ಜಾಸ್ತಿ ಆಗಿ ಅದು ನೀರ್ ನಿಂತು ಸ್ವಲ್ಪ ಓದೆಲ್ಲ ಹೋಗ್ಯಾರ ಸರ್ ನಮ್ಮಲ್ಲಿ, ಅದಕ್ಕೆ ಏನಾದ ಪರಿಹಾರ ಅಂತ ಹೇಳ್ತೇವೆ. ಅದೇ ವಿಷಯದ ಬಗ್ಗೆ ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಚಂದ್ರಕಾಂತ್ ಜೀವಣಿಗೆ ಅವರು ಒಂದೆರಡು ಮಾತುಗಳನ್ನು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ ರೀತಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ. ಈಗ ಮುಖ್ಯವಾಗಿ ನೀವು ಒಂದು ಇನ್ಸೂರೆನ್ಸ್ ಮಾಡಿಸಿದ್ರಂದ್ರೆ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ವೆಬ್ ಪೇಜ್ ಇದೆ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಒಂದು ವೇಳೆ ಇನ್ಸೂರೆನ್ಸ್ ಮಾಡಿಸಿದ್ದಿಲ್ಲ ಅಂದಲ್ಲಿ ನೀವೊಂದು ಸಂಬಂಧಪಟ್ಟ ತಮ್ಮ ಗ್ರಾಮ ಸೇವಕ ಅಥವಾ ನಮ್ಮ ಕೃಷಿ ಅಧಿಕಾರಿ ಸಂಪರ್ಕಿಸಿ ತಮ್ಮ ಪರಿಹಾರದಲ್ಲಿ ತಮ್ಮ ಹೆಸರು ಫೋಟೋ ಜೊತೆಗೆ ಕೊಟ್ಟರೆ ಅದು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪಾಣಿಯಿಂದ ಏನೂ ಬೇಕಾಗಿಲ್ಲ, ನೀವು ಕಡ್ಡಾಯವಾಗಿ ಬೆಳೆ ಸಮೀಕ್ಷೆ ಮಾಡಿಸಬೇಕು, ಅದರಲ್ಲಿ ಉದ್ದು ಬರಬೇಕು ಬೆಳೆ. ರೈಟ್, ನಂಗೆ ಗೊತ್ತಾಗ್ತದೆ, ಯಾಕಂದ್ರೆ ನೀವು ಕಟಾವ್ ಮಾಡಿಟ್ರಿ, ಮಳೆ ಬಂದದ ಹಾಳಾಗಿದೆ. ಅದಕ್ಕೆ ಪರಿಹಾರ ಅಂದ್ರೆ ನೀವು ಬೆಳೆ ಸಮೀಕ್ಷೆಯಲ್ಲಿ ಉದ್ದು ಬೆಳೆ ಬಂದದಿಲ್ಲ ನೋಡಕ್ ಫಸ್ಟ್ ಬಂದಿತ್ತಂದ್ರೆ ನೀವು ಇದು ಪರಿಹಾರ ಸಲಾಗಿ ನಮ್ಮಲ್ಲಿ ಅರ್ಜಿ ಹಾಕ್ರಿ. ಒಂದ್ವೇಳೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಇನ್ಸೂರೆನ್ಸ್ ಸಲಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಕೊಟ್ಟರೆ ಅವ್ರು ಕಂಪ್ಲೇಂಟ್ ಲಾಜ್ ಮಾಡ್ತಾರೆ. ಒಳ್ಳೇದು ಮಾಣಿಕ್ ರೆಡ್ಡಿ ಅವರೇ, ಧನ್ಯವಾದಗಳು. ಹಲೋ, ಇನ್ನೊಂದು ಕರೆ ಇದೆ ನಮಗೆ. ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ, ನಮಸ್ಕಾರ ಹೇಳ್ರಿ ಸರ್. ನಮಸ್ಕಾರ, ನನ್ನ ಹೆಸರು ಮಹಾರುದ್ರಪ್ಪ ಅಂತ ಹೇಳಿ, ಮಲ್ಲಬಾದ್ ತಾಲೂಕಾ ಊರು ಮಸ್ತರಿ. ಹೇಳ್ರಿ ಮಹಾರುದ್ರಪ್ಪ ಅವ್ರೆ, ಏನ್ ಪ್ರಶ್ನೆ ಅದ ತಮ್ದು? ಸರ್, ನಮ್ಮಲ್ಲಿ ತೊಗರಿ ಅದ ಸರ್, 4 ಎಕರೆ. ಸರ್, ಅದು ಅರಿಶಿನ ಕಲರ್ ಹೊಂಟದ ಸರ್. ಅರಿಶಿನ ಕಲರ್ ಹೊಂಟದ. ಮಹಾರುದ್ರಪ್ಪ ಅವ್ರೆ, ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಆಗಿದೆ, ಕಳೆದ ಆಗಸ್ಟ್ 3ನೇ ವಾರದಿಂದ ಏನಪ್ಪಾ ಅಂತಂದ್ರೆ ನಮ್ಮ ಕಲಬುರಗಿ, ಯಾದಗಿರಿ, ಬೀದರ್ಹ ಎಲ್ಲ 3 ಜಿಲ್ಲೆಗಳಲ್ಲಿ, ಒಟ್ಟಾಗಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಎಲ್ಲಿ ತೊಗರಿಯನ್ನು ಬೆಳೀತಾ ಇದೇವಲ್ಲ, ಅತಿಯಾದ ಒಂದು ಹೆಚ್ಚಿನ ಮಳೆಯಿಂದಾಗಿ ಏನಪ್ಪಾ ಅಂತಂತಂದ್ರೆ ಸುಮಾರು 3 ವಾರಗಳಿಂದ ನಮಗೆ ಹೆಚ್ಚಿನ ಮಳೆನೂ ಬರ್ತಾ ಇದೆ, ನೆಲದಲ್ಲಿ ಏನಪ್ಪಾ ಅಂದ್ರೆ ತೇವಾಂಶನೂ ಹೆಚ್ಚಾಗಿದೆ, ಮೂರನೇದು ಏನಾಗ್ತಾ ಇದೆ, ಮೋಡ ಕವಿದ ವಾತಾವರಣ ಇದೆ. ಸೊ ಒಂದು ಇಂತಹ ಸಂದರ್ಭದೊಳಗೆ ಏನಾಗ್ತದೆ, ತೊಗರಿ ಬೆಳೆಗೆ ಏನಪ್ಪಾ ಅಂತಂದ್ರೆ ನಾವು ಫೋಟೋಸಿಂಥೆಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ನಾವ್ ಏನ್ ಕರಿತೀವಲ್ಲ, ಅದು ಆಗ್ತಿರೋದಿಲ್ಲ. ಸೊ ನಿಮಗೂ ಗೊತ್ತಿದೆ, ಈಗ ಮೋಡ ಕವಿದ ವಾತಾವರಣ ಇತ್ತು ಅಂತಂದ್ರೆ ಬಿಸಿಲು ಸಿಗಲಿಲ್ಲ ಅಂತಂದ್ರೆ ಬೆಳೆಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬೆಳೆಗಳು ಹಳದಿ ಆಗುವಂತ ಒಂದು ಸಂಕೇತ ಜಾಸ್ತಿ ಕಂಡು ಬರ್ತಾ ಇದೆ ಅಲ್ಲಲ್ಲಿ ತೊಗರಿ ಬೆಳೆಯಲ್ಲಿ. ನಿಮಗೆ ಈಗ ಕಳೆದ 2 ದಿನಗಳಿಂದ ಬಿಸಿಲು ಬೀಳ್ತಾ ಇರಬಹುದು ನಿಮ್ಮ ಪ್ರದೇಶದಲ್ಲಿ. ಈಗ ಬಿಸಿಲು ಬೀಳ್ತಾ ಇದೆ ಅಲ್ಲ, ಈಗ ನೀವೇನ್ ಮಾಡಬೇಕು, ಒಂದು ಸರಳವಾದ ಕೆಲಸ ಅಂತಂದ್ರೆ ಈ ನೀರಿನಲ್ಲಿ ಕರಗುವಂತ ರಸಾವರಿ ಗೊಬ್ಬರ ಬರ್ತದೆ, 19-19-19 ಅಂತೇಳಿ 94 ಅಂತ ಗೊತ್ತಿರಬಹುದು ತಂದಿದ್ರಲ್ಲ, ಅದನ್ನೇನ್ ಮಾಡ್ರಿ, 1 ಎಕರೆ ಪ್ರದೇಶಕ್ಕೆ 200 ಲೀಟರ್ ನೀರಿಗೆ ಅದನ್ನ ನೀವು ಮಿಕ್ಸ್ ಮಾಡಿ 1 ಕಿಲೋ 19-19-19 ಅನ್ನುವಂತ ಈ ಸಂಯುಕ್ತ ಗೊಬ್ಬರವನ್ನ 1 ಎಕರೆಗೆ 1 ಕಿಲೋದಂತೆ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ನೀವು ತೊಗರಿ ಬೆಳೆಗೆ ಸಿಂಪರಣೆ ಮಾಡಿ, ಅಕಸ್ಮಾತ್ ಆಗಿ ಅದು ಸಿಗ್ತಾ ಇಲ್ಲ ಅಂತಂದ್ರೆ ನೀವು 1 ಎಕರೆಗೆ 1 ಕೆಜಿ ಯೂರಿಯಾ 1 ಕೆಜಿ ಡಿಎಪಿನು ಮಿಕ್ಸ್ ಮಾಡಿ ಏನಪ್ಪಾ ಅಂತಂದ್ರೆ ಇಷ್ಟೇ ಪ್ರಮಾಣದಲ್ಲಿ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು 1 ಎಕರೆ ತೊಗರಿ ಬೆಳೆಗೆ ಸಿಂಪರಣೆ ಮಾಡಿದ್ರೆ ಅಂತಂದ್ರೆ ಒಂದು 7 ಅಥವಾ 8 ದಿನದಲ್ಲಿ ಈ ಹಳದಿಯಲ್ಲಿ ಆಗ್ತಾ ಇರುವಂತಹ ತೊಗರಿ ಮತ್ತೆ ಹಸಿರಾಗ್ತದೆ, ಚೆನ್ನಾಗಿ ಬೆಳವಣಿಗೆನೂ ಆಗ್ತದೆ, ಮತ್ತೆ ಸೂರ್ಯನ ಬೆಳಕು ಜಾಸ್ತಿ ಆಯಿತು ಅಂತಂದ್ರೆ ಮುಂದಿನ ದಿನದೊಳಗೆ ಏನಪ್ಪಾ ಅಂದ್ರೆ ಬೆಳೆ ಮತ್ತೆ ಚೆನ್ನಾಗಿ ಬೆಳೀತದೆ, ಏನ್ ಸಮಸ್ಯೆ ಆಗೋದಿಲ್ಲ. ಸರ್, ಅದು ಸಿಕ್ಕದ್ರಿ ತಂದಿದ್ದೆ ನಾನು 99-19-19. ಅದನ್ನ ಸ್ಪ್ರೇ ಮಾಡಿಸ್ಬಿಡು, ಚೆನ್ನಾಗಿರ್ತದೆ, ಏನ್ ತೊಂದರೆ ಆಗೋದಿಲ್ಲ. ನೆಲ ಹಸಿ ಅಂತಂದ್ರೆ ಒಳಗಡೆ ಸ್ವಲ್ಪ ಮಟ್ಟಿಗೆ ಅಡ್ಡಾಡ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಮಾಡಿ, ಕಾಲು ಸಿಕ್ಕಾಕೊಳ್ಳುವಷ್ಟು ಹಸಿ ಇತ್ತು ಅಂತಂದ್ರೆ ಇನ್ನೊಂದು ದಿವಸ ತಾವು ತಡೆದ ನಂತರ ಮತ್ತೆ ಇನ್ನೊಂದು ದಿವಸ ತಡೆದು ನೀವು ಸಿಂಪಡಣೆ ಮಾಡಿದ್ರೆ ಒಳ್ಳೇದು. ಒಳ್ಳೇದು ಮಹಾರುದ್ರಪ್ಪ ಅವರ, ಧನ್ಯವಾದಗಳು. ಇನ್ನೊಂದು ಕರೆ ಅದ. ಹಲೋ ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಗೌಡ್ರಿ ಸಾಹೇಬ್ರೆ. ನಮಸ್ಕಾರ, ನಾನು ವೀರನ್ ಗೌಡ್ ಮಾತಾಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಗೌಡ್ರಿ. ನಮಸ್ಕಾರ ಗೌಡ್ರಿ. ನಮಸ್ಕಾರ ನಮಸ್ಕಾರ. ಎಲ್ಲ ಅಧಿಕಾರಿ ಬರ್ಬೇಕು, ಮತ್ತೆ ನಮ್ ಗೆಳೆಯ ಕೆಂಗಾಳ್ ಅವರಿಗೂ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಹನ್ಸಿ ಅಮ್ಮನವರಿಗೆ ನಂಗೆ ಮಾತಾಡಿ. ಮಾತಾಡಿ ಸರ್. ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ಈ ಬೆಳೆ ಸಮೀಕ್ಷೆಯಲ್ಲಿ ಅವಾಂತರ ಏನಾಗ್ತದಂದ್ರೆ, ರೋಣಿ, ಮಿರುಗು, ಆರಿದ್ರ ಈ 3 ಮಳೆಯಲ್ಲಿ ಹೆಸರು ಬಿತ್ತನೆ ಮಾಡ್ತೀವಿ, ಇನ್ಶೂರೆನ್ಸ್ ಮಾಡ್ತೀವಿ. ಬೆಳೆ ಸಮೀಕ್ಷೆ ಆ ಸಮಯದಲ್ಲಿ ಆಗದೆ ಇರೋದ್ರಿಂದ ಆ ಇನ್ಶೂರೆನ್ಸ್ ಇಂದನೂ ವಂಚಿತರಾಗ್ತೀವಿ. ಎರಡನೇದ್ದು, ಬೆಳೆ ಸಮೀಕ್ಷೆ ಯಾರ್ ಮಾಡ್ತಾರೆ ಆ ಆ್ಯಪ್ ಅಂತೂ ನಮ್ಮ ರೈತರಿಗೆ ಈವನ್ ನನಗೆ ಬರಲ್ಲಮ್ಮ. ಅದನ್ನ ಆಪರೇಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿಟ್ಟು ಅದನ್ನ ಆ ವ್ಯವಸ್ಥೆನ ಅಳವಡಿಸಿಕೊಂಡು ಮಾಡಕ್ ನನಗೆ ಬರಲ್ಲ ಪಾಪ. ಸಾಮಾನ್ಯ ರೈತರಿಗೆ ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇರ್ತಮ್ಮ? ಅದಕ್ಕೆ ಆರ್ಥಿಕ ವರ್ಷದ ಪ್ರಾರಂಭ ಏಪ್ರಿಲ್ ಇಂದನೇ ಇದ್ರ ಸಿದ್ಧತೆ ಮಾಡಿಕೊಂಡು ಜೂನ್ ಜುಲೈ ಆ ಎರಡು ತಿಂಗಳವರೆಗೆ ಸಮೀಕ್ಷೆ ಮಾಡಿದ್ರೆ ಹೆಸರು ಮತ್ತು ಉದ್ಯಾನ ರೈತರಿಗೆ ಅನುಕೂಲ ಆಗಿದೆ. ಅದು ಈಗ ಆಗಿದೆ, ಏನು ಮಾಡಕ್ಕಾಗಲ್ಲಮ್ಮ. ಮುಂದಿನ ವರ್ಷದಿಂದಲಾದ್ರೂ ಈ ವ್ಯವಸ್ಥೆ ಮಾಡುತ್ತೆ, ಯಾಕಂದ್ರೆ ವಿಶೇಷವಾಗಿ ನಮ್ಮ ಉಪವಿಭಾಗ ಶೇಡಮ್ ಅಧಿಕಾರಿಗಳಿದ್ದಾವು. ಅದಕ್ಕೆ ತಮಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಉಪವಿಭಾಗಕ್ಕಷ್ಟೇ ಅಲ್ಲ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ನನ್ನ ಆಪ್ ನನ್ನ ಬೆಳೆ ಸಮೀಕ್ಷೆ ಆಗಿದ್ದನ್ನೆಲ್ಲ ಮನವರಿಕೆ ಮಾಡಿ ಕೇಳಬೇಕು. ಒಂದು ಆಪ್ ಡೌನ್ಲೋಡ್ ಮಾಡ್ದಲ್ಲ ಕೇಳ್ತೀರ, ಅದು ನಮಗ್ ಗೊತ್ತಾಗಲ್ಲ. ಈ ಪಿ ಆರ್ ನ ನೇಮಕ ಮಾಡೋದನ್ನು ಮುಂಚಿತವಾಗಿ ನೇಮಕ ಮಾಡಿ ಆ ಊರಲ್ಲಿ ದಂಗೂರು ಹಾಕಿಸಿ ನಿಮಗೆ ಬೆಳೆ ಹಾನಿಗೆ ಸರ್ಕಾರದಿಂದ ಪರಿಹಾರ ಬರಬೇಕಾದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕಾದ್ರೆ ಎಲ್ಲಾ ರೈತರು ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಮತ್ತು ಅಲಿಕಾರನ ಸಂಪರ್ಕ ಮಾಡಿ ಅದನ್ನ ಮಾಡ್ಕೊಳ್ಳಂತ ವ್ಯವಸ್ಥೆ ಮಾಡ್ರಿ ಅಂತ ಒಂದು ಮುಂಚಿತ ಮುಂಜಾಗ್ರತೆನ ಮಾಡ್ಬೇಕಂತ ನನ್ನ ಅನಿಸಿಕೆ. ಸರಿ ಸರ್, ತಾವ್ ಹೇಳಿದ್ದನ್ನ ನಾವು ಪರಿಗಣನೆಗೆ ತಗೊಳ್ತೀವಿ. ಸೊ ಅದೇ ರೀತಿಯಾಗಿ ಕೂಡ ತಾವ್ ಏನು ಹೇಳಿದ್ರಿ ಸರ್ ಇವಾಗ ಬೆಳೆ ಸಮೀಕ್ಷೆ ಬಗ್ಗೆ ಪಿ ಆರ್ ಆ್ಯಪ್ ನ ಬೇಗ ರಿಲೀಸ್ ಮಾಡೋ ಸಲುವಾಗಿ ಈ ಮುಂದಿನ ವರ್ಷಗಳಲ್ಲಿ ನಾವ್ ಈಗ ಆಲ್ರೆಡಿ ಮಾತಾಡಿದೀವಿ ಸರ್ ಕೇಂದ್ರ ಕಚೇರಿಗೆಲ್ಲವನ್ನು ಕೂಡ ಮುಂದಿನ ವರ್ಷಗಳಲ್ಲಿ ನಾವು ಏಪ್ರಿಲ್ ತಿಂಗಳಿನಿಂದಲೇ ಒಂದು ಪ್ರಾರಂಭ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಸರ್. ಅದೇ ರೀತಿ ಆರ್ಎಸ್ಕೆ ನಿರಂತರ ಸಂಪರ್ಕ ಮಾಡ್ಕಂತಾನೆ ಇದ್ದೀನಿ. ಸರಿ ಸರ್. ಸರ್, ನನ್ನ ನಾಲ್ವಾರು ಆರ್ಎಸ್ಕೆ ನಲ್ಲಿ ಕೆಲಸ ಮಾಡೋ ಸ್ನೇಹಿತರು ಗೌಡ್ರೆ ನಿಮಗ ಅದ್ ಮಾಡ್ಕೊಳಕ್ ಆಗೋದಿಲ್ಲ, ಯಾರನ್ನ ಕರ್ಕೊಂಡೋಗಿ ಯಾಕೆ ಮಾಡ್ತಾರೆ, ಪಿ ಆರ್ ನೇಮಕ ಮಾಡ್ತಾರೆ ರೀ ತಡಿ. ನೇಮಕ ಆಗೋದ್ರೊಳಗಾಗಿ 90% ಇಳುವರಿ ಮಾರಾಟ ಆಯ್ತು ರೈತರದು. ಈಗ ಮಾರಕ ನಿಮ್ಮ ಖರೀದಿ ವ್ಯವಸ್ಥೆನಲ್ಲಿ ತಂದು ಮಾರಕ ಅವ್ರ ಹತ್ರ ಉತ್ತುವಳಿ ಇಲ್ಲ, ಅದನ್ನ ವ್ಯಾಪಾರಸ್ಥರು ದುರುಪಯೋಗ ಮಾಡ್ಕೋತಾರೆ. ಇದನ್ನ ತಪ್ಪಿಸಲಿಕ್ಕೆ ಮುಂದಿನ ವರ್ಷದಿಂದ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಳ್ರಿ ತಾಯಿ. ಸರಿ ಸರ್, ಸರಿ ಸರ್, ಮಾಡ್ತೀವಿ ಸರ್. ತಮ್ಮ ಒಂದು ಸಲಹೆಗೆ ಧನ್ಯವಾದಗಳು ಸರ್. ಒಳ್ಳೇದು ರೆಡ್ಡಿ ಸರ್, ತಾವು ಕರೆ ಮಾಡಿ ಒಂದು ಒಳ್ಳೆ ಸಲಹೆ ಸೂಚನೆ ಕೊಟ್ಟಿದ್ದೀರಿ, ತಮಗೆ ತುಂಬಾ ಧನ್ಯವಾದಗಳು ತಮಗೆ. ಹಲೋ, ಇನ್ನೊಂದು ಕರೆಯಾದ ನಮಗೆ. ಹಲೋ, ಹಲೋ, ಆಕಾಶವಾಣಿ. ಈಗ ರೈತ ಬಾಂಧವರು ಏನಪ್ಪಾ ಅಂತಂದ್ರೆ, ಈಗಾಗಲೇ ಕೆಲವೊಂದು ತೊಗರಿ ಬೆಳೆಯಲ್ಲಿ ಸಮಸ್ಯೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅತಿಯಾದ ಮಳೆಯಿಂದಾಗಿ ಬೆಳೆ ಹಳದಿ ಆಗ್ತಾ ಇರೋದು, ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀರು ನಿಂತಿರುವಂತಹ ಪ್ರದೇಶದಲ್ಲಿ ಬೆಳೆ ಏನಪ್ಪಾ ಅಂತಂದ್ರೆ ಪೂರ್ತಿಯಾಗಿ ಒಣಗಿ ಅಲ್ಲೇನಪ್ಪಾ ಅಂತಂದ್ರೆ ಅದು ನೆಟ್ಟೆ ಬಂದಿರುವಂತಹ ಒಂದು ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ನಾವು ಸೆಪ್ಟೆಂಬರ್ ತಿಂಗಳ ಇನ್ನೂ 10 ದಿನಗಳು ಬಾಕಿ ಇದಾವೆ, 10-15 ದಿನಗಳು ಬಾಕಿ ಇದಾವೆ. ಈ ಒಂದು ಪ್ರಸಂಗದಲ್ಲಿ ಏನಪ್ಪಾ ಅಂತಂದ್ರೆ ಮಳೆ ಇನ್ನೂ ಇರೋದ್ರಿಂದ ರೈತರು ಅಂತಹ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಈ ಹೆಚ್ಚಿನ ಬಿದ್ದ ಮಳೆಯ ಹರಿದು ಹೋಗುವಂತೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ನಾಲೆಗಳನ್ನು ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇನ್ನೂ ತೊಗರಿ ಬೆಳೆ ನಮಗೆ ಹೂವಾಡುವ ಹಂತನೂ ತಲುಪಿಲ್ಲ. ಈ ಸೆಪ್ಟೆಂಬರ್ ಕೊನೆ ವಾರದಿಂದ ಏನಪ್ಪಾ ಅಂತಂದ್ರೆ ಹೂವಾಡುವ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಒಳಗಡೆ ಪ್ರಾರಂಭ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ನಾವು ಕೀಟನಾಶಕ ಸಿಂಪಡಣೆ ಮಾಡಬಹುದು ಅಥವಾ ಯಾವ್ದಾದ್ರು ಕೃಷಿ ಚಟುವಟಿಕೆಗಳನ್ನು ಮಾಡಬಹುದಾದಂತ ಒಂದು ಪರಿಸ್ಥಿತಿ ಇರೋದು, ಆ ಒಂದು ಅವಕಾಶ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಬಿದ್ದ ಮಳೆ ನೀರೇನಪ್ಪಾ ಅಂದ್ರೆ ಹರಿದು ಹೋಗುವಂತೆ ಒಂದು ಸ್ವಲ್ಪ ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಸ್ವಲ್ಪ ಕ್ರಮಗಳನ್ನು ಕೈಗೊಳ್ಳಬೇಕು. ಅದ್ರ ಜೊತೆಗೆ ಮುಂದುವರೆದ ಏನಪ್ಪಾ ಅಂತಂದ್ರೆ ಈಗ ಕೆಲವೊಬ್ಬರು ತೊಗರಿ ಬೆಳೆಯಲ್ಲಿ ಸುಮಾರು ಅಲ್ಲೊಂದು ಇಲ್ಲೊಂದು ಏನಪ್ಪಾ ಅಂತಂದ್ರೆ ತೊಗರಿ ಗಿಡಗಳು ತಾವು ನೆಟ್ಟೆ ಹೋಗ್ತಾ ಇರೋದನ್ನ ಗಮನಿಸ್ತಿರ್ಬಹುದು. ಇನ್ನು ಕೆಲವೊಂದ್ ಕಡೆ ರೈತರಿಗೆ ಏನಪ್ಪಾ ಅಂತಂದ್ರೆ ಈ ತೊಗರಿ ಗಿಡದ ಕಾಂಡದ ಮೇಲೆ ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ಈ ಕಂದು ಬಣ್ಣದ ಮಚ್ಚೆಗಳು ಮತ್ತೆ ಕಂದು ಮತ್ತು ಬೂದಿ ಬಣ್ಣದ ಮಚ್ಚೆಗಳನ್ನು ಅವ್ರ ರೈತರು ಕಾಣ್ತಾ ಇದ್ದಾರೆ. ಸೊ ಇಂತಹ ಒಂದು ಲಕ್ಷಣ ಹೊಂದಿರುವಂತಹ ತೊಗರಿ ಗಿಡಗಳಲ್ಲಿ ಅಥವಾ ಒಂದು ಹೊಲಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಮುಂಜಾಗ್ರತೆ ಕ್ರಮವಾಗಿ ರೈತರಿಗೆ ಏನಪ್ಪಾ ಅಂತಂದ್ರೆ ನಾವು ಈಗಾಗಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಶಿಫಾರಸು ಮಾಡಿರುವಂತೆ ಈ ಕಾರ್ಬೆಂಡಿಸಮ್ 12% ಮತ್ತು ಮ್ಯಾಂಕೋಜೆಬ್ 63% ಇವುಗಳನ್ನು ಹೊಂದಿರುವಂತಹ ಶಿಲೀಂಧ್ರನಾಶಕ ಅಥವಾ ಕಾರ್ಬಿಂಡಿಸಿಮ್ 50% ಹೊಂದಿರುವಂತಹ ಶಿಲೀಂಧ್ರ ನಾಶಕವನ್ನ ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಹೇಗೆ ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತೀವೋ ಅದೇ ರೀತಿಯಾಗಿ ಬೆಳೆಯಲ್ಲೂ ಏನಪ್ಪಾ ಅಂತಂದ್ರೆ ಬೆಳೆ ಚೆನ್ನಾಗಿದ್ರು ಕೂಡ ಈ ಒಂದು ಶಿಲೀಂಧ್ರ ನಾಶಕವನ್ನ ಈಗ ಕಾರ್ಬಿಂಡಿಸಿಮ್ 12 ಮ್ಯಾಂಕೋಸಿಮ್ 63% ಇತ್ತು ಅಂದ್ರೆ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಬೇಕಾಗ್ತದೆ. ಕಾರ್ಬಿಂಡಿಸಿಮ್ ಬಳಸೋದಾಗಿತ್ತು ಅಂತಂದ್ರೆ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಬೇಕಾಗ್ತದೆ. ಸೊ ಈ ಒಂದು ಶಿಲೀಂಧ್ರ ನಾಶಕದ ದ್ರಾವಣವನ್ನ ಈ ನೆಲದಿಂದ ಕುತ್ತಿಗೆ ಗಿಡದ ಕುತ್ತಿಗೆ ಭಾಗದಿಂದ ಮೇಲ್ಭಾಗದವರೆಗೂ ಅಂದ್ರೆ ಕಾಂಡ ಭಾಗಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಮುಂಜಾಗ್ರತೆ ಕ್ರಮವಾಗಿ ರೈತರು ಅದನ್ನ ಸಿಂಪರಣೆ ಮಾಡಿದ್ರು ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಹೂವಾಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಒಂದು ಹಂತದಲ್ಲಿ ಈ ತೊಗರಿ ಗಿಡಕ್ಕೆ ಯಾವುದೇ ರೀತಿಯಾದ ಬಾಧೆ ಉಂಟಾಗುವುದಿಲ್ಲ ಮತ್ತು ಸಮಸ್ಯೆನೂ ಸಹ ಕಂಡುಬರುವುದಿಲ್ಲ. ಇದರಲ್ಲಿ ನಾವೇನಂತಂದ್ರೆ ಈ ಮ್ಯಾಕ್ರೋಫೋಮಿನ ಕಾಂಡ ಮಚ್ಚೆ ರೋಗ ಅಂತ ಏನ್ ಕರಿತೀವಲ್ಲ ಆ ರೋಗದ ಬಾಧೆಯಿಂದ ತೊಗರಿಯಲ್ಲಿ ನೆಟೆಬಾರದಂತೆ ನಾವು ಈ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಬಹುದು. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ರೈತರಿಗೆ ಈಗ ಸುಮಾರು ಕಲಬುರಗಿ ಜಿಲ್ಲೆಯ ಒಂದೇ ಒಂದು ಜಿಲ್ಲೆಯಲ್ಲಿ ಸುಮಾರು ಇವತ್ತೇನಪ್ಪಾ ಅಂತಂದ್ರೆ 600,000 ಹೆಕ್ಟೇರ್ ವರೆಗೂ ಸಹ ಇವತ್ತು ನಾವು ತೊಗರಿಯನ್ನ ಒಂದು ಪ್ರದೇಶವನ್ನು ನಾವು ಹೊಂದಿದ್ದೀವಿ. ಒಂದು ಪ್ರಶ್ನೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾವು ವಸಂತರಾವ್ ಮುದ್ದಡಗಾಂಡ್. ವಸಂತರಾವ್ ಅವರು ಮುದ್ದಡಗಾದಿಂದ ಮಾತಾಡ್ತಾ ಇದ್ರಿ. ಏನ್ ಪ್ರಶ್ನೆ ಅದ ವಸಂತರಾವ್ ತಮ್ದು? ಪ್ರಶ್ನೆ ರೀ, ತೊಗರಿ ಕುಡಿಯೊಳಗೆ ಜಾಡವೆ ಹಿಡ್ದ ಆಗ್ತಾವ್ರಿ. ಈಗ ವಸಂತರಾವ್ ಅವರು ಈಗ ತೊಗರಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆಯುವಂತ ಒಂದು ಕುಳಿಯಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಭಾಗದ ರೈತರು ಈಗಾಗಲೇ ನಮ್ಮ ಗಮನಕ್ಕೂ ತಂದಿದ್ದಾರೆ, ಎಲೆಗಳು ಮಡಚಿಕೊಂಡು ಒಳಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಸಣ್ಣದಾದ ಒಂದು ಕೀಡಿ ಇರ್ತದೆ. ಸೊ ಈ ಒಂದು ಕೀಟದ ನಿರ್ವಹಣೆಗೆ ತಾವು ಏನ್ ಮಾಡಬೇಕು ಅಂತಂದ್ರೆ ಪ್ರೊಫೆನೋಫಾಸ್ ಅನ್ನುವಂತ ಒಂದು ಕೀಟನಾಶಕ ಇರ್ತದೆ, ಇದು ತತ್ತಿನಾಶಕ ಅಂತ ನಾವು ಕರಿತೀವಿ. ಈ ಕೀಟನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಅಂದ್ರೆ 1 ಲೀಟರ್ ನೀರಿಗೆ 2.5 ml, ಇವತ್ತು ನಿಮ್ದು 20 ಲೀಟರ್ ಸ್ಪ್ರೇಯರ್ ಟ್ಯಾಂಕ್ ಇತ್ತು ಅಂತಂದ್ರೆ 50 ml ಈ ಕೀಟನಾಶಕವನ್ನ ನೀವು ಅದರಲ್ಲಿ ಬಳಸಿ ಬೆಳಗ್ಗೆ ಸಿಂಪರಣೆ ಮಾಡಿ ಈ ಕೀಟದ ಒಂದು ಬಾಧೆಯನ್ನು ನೀವು ಕಡಿಮೆ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್, ಮಾತಾಡೋದು. ಹಲೋ ಹೇಳಿ, ತಮ್ಮ ಹೆಸರು ಹೇಳಿ. ಹೇಳಿ ನಿಮ್ ಪ್ರಶ್ನೆ ಹೇಳಿ. ಏನಿಲ್ಲ ಸರ್, ನಮ್ದು ಬೆಳೆ ವಿಮಾರೆ ಮಾಡಿಸಿಲ್ಲ. ವಿಮಾ ಮಾಡಿಸಿಲ್ಲ, ಅದರ ಬಗ್ಗೆ ಅರಿವು ಇಲ್ಲ. ಯಾಕೆ ಅರಿವು ಇಲ್ರಿ ಸರ್? ಏನು ಮಾಡಿಸ್ಬೇಕು, ಮಾಡಿಸ್ಬೇಕು, ಕ್ಲೇಮ್ ಹೆಂಗ್ ಮಾಡ್ಬೇಕು ಅರಿವಿಲ್ಲ. ಸರಿ, ಈಗ ವಿಮಾ ಮಾಡ್ತಾ ಇದ್ರೆ ನಮ್ ಬೆಳೆ ಹಳ್ಳ ಬಂದು ನೀರ್ ಬಂದು ಇದು ಆಗಿದೆ. ಬೆಳೆ ಯಾವ್ದು? ಬೆಳೆ ನಾವು ಇದು ಹಾಕಿದ್ವಿ, ತೊಗರಿ ಹಾಕಿದ್ವಿ. ಓಕೆ, ಯಾವ್ರಿ ತಮ್ದು? ಗೊಬ್ಬರ ಬಿ ಕೊಬ್ಬುರ್ಡಿ. ಓಕೆ, ಈಗ ಬೆಳೆ ಏನ್ ಪೂರ್ತಿನೇ ಹಾಳಾಗಿದೆಯಾ? ಏನಂದ್ರೆ ಹೆಸರೇನಂದ್ರೆ ತಮ್ದು? ಪಾಂಡುರಂಗ್ ದೇಶ್ಮುಖ್. ಪಾಂಡುರಂಗ್ ದೇಶ್ಮುಖ್ರ, ಈಗ ಅದೇ ತಾವು ಆಕ್ಚುಲಿ ಅಂದ್ರೆ ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದು ಕಳೆದ 10-15 ವರ್ಷದಿಂದ ಇದು ಬೆಳೆ ವಿಮೆ ಇದೆ, ಆದ್ರೂ ತಮ್ಮ ಯಾವುದೋ ಕಾರಣದಿಂದ ತಾವು ಮಾಡಿಸ್ಲಿಕ್ಕಿಲ್ಲ. ತಾವು ಈಗ ತಮ್ಮ ಬೆಳೆ ಹಾನಿಯಾಗಿದೆ ಅಂದ್ರೆ ತಮ್ಮ ಏನು ವಾಲಿಕರ್ ಅಂತ ಹೇಳ್ತೇವೆ ನಾವು, ಅಥವಾ ಗ್ರಾಮ ಸಹಾಯಕ ಅಂತ ಹೇಳ್ತೇವೆ, ವಿಎಒ ವಿಲೇಜ್ ಅಕೌಂಟೆಂಟ್ ಅಕೌಂಟ್ ಆಫೀಸರ್ ಅಂತ ಹೇಳ್ತೇವೆ ನಾವು, ಅವರಿಗೆ ಭೇಟಿಯಾಗಿ ಅಥವಾ ನಮ್ಮ ಕೃಷಿ ಅಧಿಕಾರಿಗೆ ಭೇಟಿಯಾಗಿ ತಮ್ಮ ಏನು ಜಮೀನು ಹಾಳಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಅವರು ಪರಿಹಾರ ಇದರಲ್ಲಿ ಎಂಟ್ರಿ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ನೀವು ಬೆಳೆ ಸಮೀಕ್ಷೆಯಲ್ಲಿ ನಿಮ್ಮ ಬೆಳೆ ನಮೂದಾಗಿದೆಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ್ರೆ ನಿಮಗೆ ಮುಂದೆ ಅಂತ ಪರಿಹಾರ. ಯಾಕಂದ್ರೆ ನೀವು ಈ ವರ್ಷದ ಹಂಗಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಬೆಳೆ ಬೆಳೆದಿದ್ದೀರಾ ಅನ್ನುವಂತಹದ್ದು ದಾಖಲೆ ಆಗಿತ್ತು ಅಂತಂದ್ರೆ, ಅಂತ ದಾಖಲೆ ಆಗಿರುವಂತಹ ಬೆಳೆಗಳಿಗೆ ಹಾನಿಯಾದ ಪಕ್ಷದಲ್ಲಿ ಸರ್ಕಾರ ಏನಪ್ಪಾ ಅಂತಂದ್ರೆ ಪರಿಹಾರ ಕೊಡಲಿಕ್ಕೆ ಗಣನೆಗೆ ತಗೊಳ್ತದೆ. ನಿಮ್ಮ ವಾಲಿಕಾರವ್ರನ್ನ ಭೇಟಿ ಆಗಿರಿ, ಅವ್ರು ನಿಮ್ಗೆ ಕನ್ಫರ್ಮ್ ಮಾಡಿ ಹೇಳ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಳ್ಳೇದು ಒಳ್ಳೇದು ಪಾಂಡುರಂಗ್ ದೇಶ್ಮುಖ್ ಅವರೇ, ಧನ್ಯವಾದಗಳು. ಈಗ ಇನ್ನೊಂದು ಕರೆ ಅದ ನಮಗೆ ತಗೋಣ. ಹಲೋ ಹಲೋ ಆಕಾಶವಾಣಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾ ಶಿವಾನಂದ್ ಬೆಳಕುಂದ ಜೇರ್ ಸರ್. ಶಿವಾನಂದ್ ಅವರು, ಏನ್ ಪ್ರಶ್ನೆ ಅದ್ರಿ ಶಿವಾನಂದ್ ಅವರು ತಮ್ದು? ಸರ್ ನಮ್ ಹತ್ತಿ ಮಳೆ ಹತ್ತಿರಾಗಿ ಹತ್ತಿ ಕಾಯಿನೆ ಉದುರುತ್ತೆ, ಯಾವ ಸಿಂಪರಣೆ ಮಾಡಬೇಕು? ಹತ್ತಿ ಕಾಯಿ ಉದುರ್ತಾ ಇದ್ದಾವೆ ಶಿವಾನಂದ್ ಅವರು. ಈಗ ನಿಮಗೆ ಗೊತ್ತಿದ್ದಂತೆ ಏನಪ್ಪಾ ಅಂತಂದ್ರೆ ಸುಮಾರು 3 ವಾರಗಳಿಂದ ಮೋಡ ಕವಿದ ವಾತಾವರಣ ಮತ್ತು ಮಳೆ ಹೆಚ್ಚಾಗಿರೋದ್ರಿಂದ ಬಹಳಷ್ಟು ಜನ ರೈತರು ಎಲ್ಲಿ ಹತ್ತಿ ಬೆಳೆ ಬೆಳೆದಿದ್ದಾರೆ ಅಂತವ್ರು ಹೊಲಗಳಿಗೆ ಏನಾಗ್ಲಿಕ್ಕತ್ತವ ಅಂತಂದ್ರೆ ಸಣ್ಣ ಸಣ್ಣ ಆಗಿರುವಂತಹ ಕಾಯಿಗಳು ಮತ್ತು ಹೂಗಳು ಎರಡು ಸಹ ಉದರ್ಲಿಕ್ಕತ್ತವೆ. ಸೊ ಇದು ಏನಪ್ಪಾ ಅಂತಂದ್ರೆ ನೈಸರ್ಗಿಕವಾಗಿ ಈಗ ಮಳೆ ಹೆಚ್ಚಾಗಿ ಆಗಿರೋದ್ರಿಂದ ಒಂದು ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ತಾವು ಧೃತಿಗಳ ಅವಶ್ಯಕತೆ ಇಲ್ಲ. ಒಂದು ಎರಡನೇದೇನಪ್ಪಾ ಅಂತಂದ್ರೆ ಮುಂದಿನ ದಿನದೊಳಗೆ ಹತ್ತಿಯಲ್ಲಿ ಮತ್ತೆ ಕಾಯಿ ಉದುರಿದ್ದು ಕಾಯಿ ಸಣ್ಣ ಕಾಯಿಗಳು ಉದುರಿದ್ದು ಇದ್ದ ಪರಿಸ್ಥಿತಿಯಲ್ಲಿ ಹೊಸ ಹೂ ಮತ್ತೆ ಬರ್ತದೆ ಅದರಲ್ಲಿ ಸ್ವಲ್ಪ ಹೊಸ ಹೂ ಬರ್ತದೆ. ಅದಕ್ಕೆ ನೀವೇನಪ್ಪಾ ಅಂತಂದ್ರೆ ಸ್ವಲ್ಪ ಒಳಗಡೆ ಗಾಳಿ ಆಡುವಂಗೆ ಒಂದ್ಸರಿ ಏನಾದ್ರೂ ಎಡಿ ಹೊಡೆಯಕಾಗ್ತಿತ್ತಂದ್ರೆ ಎಡಿ ಹೊಡೀರಿ, ಇಲ್ಲ ಮತ್ತೆ ಗಿಡಗಳು ದೊಡ್ಡ ಇದಾವ ಅಂತಂತಂದ್ರೆ 5 ಫುಟ್ ಮೇಲ್ಪಟ್ಟು ಹೆಚ್ಚಿಗೆ ಗಿಡ ಬೆಳೆದಿತ್ತು ಅಂತಂದ್ರೆ ಸ್ವಲ್ಪ ಮೇಲ್ಗಡೆ ತುದಿಯನ್ನ ಸ್ವಲ್ಪ ಕಟ್ ಮಾಡಿಬಿಡ್ರಿ, ಒಂದ್ 2 ಇಂಚ್ ಕುಡಿ ಚೂಡ್ತಾರ ಅಂತ ಹೇಳ್ತಾರಲ್ಲ ಅದನ್ನೊಂದ್ ಸ್ವಲ್ಪ ಆ ರೀತಿಯಾಗಿ ಮಾಡಿ. ಅದ್ರ ಜೊತೆಗೆ ಏನಪ್ಪಾ ಅಂತಂತಂದ್ರೆ ಈ ಹೂವು ಮತ್ತು ಕಾಯಿ ಹೆಚ್ಚಿಗೆ ಸಂದರ್ಭದಲ್ಲಿ ನೀವು ಗೊಬ್ಬರ ಏನೇನ್ ಹಾಕಿರಿ, ಅದಕ್ಕೆ ಪೊಟ್ಯಾಷ್ ಗೊಬ್ಬರ ಕೊಟ್ಟಿರಿ ಸ್ವಲ್ಪ? ಒಂದು ಎಕರೆಗೆ ಏನಪ್ಪಾ ಅಂದ್ರೆ 30 ಕಿಲೋ ಪೊಟ್ಯಾಷ್, 10 ಕಿಲೋ ಯೂರಿಯಾ, 5 ಕಿಲೋ ಜಿಂಕ್ ಸಲ್ಫೇಟ್ ಈ ಗೊಬ್ಬರವನ್ನ ಸ್ವಲ್ಪ ಕೊಡ್ರಿ. ಮುಂದಿನ ನಿಮಗೆ ಮತ್ತೆ 8 ರಿಂದ 10 ದಿನದೊಳಗೆ ಇದು ಬಿಸಿಲಿನ ಒಂದು ವಾತಾವರಣ ಮುಂದುವರಿತು ಅಂತಂದ್ರೆ ಮತ್ತೆ ಹೊಸ ಕಾಯಿಗಳು ಹತ್ತಿಯಲ್ಲಿ ಬರ್ತವೆ. ಅದಕ್ಕೆ ಜೊತೆಗೆ ಸಮೀಪದಲ್ಲಿ ನೀವೇನಾದ್ರೂ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಒಂದು ಮೈಕ್ರೋನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳ ಒಂದು ನೀವು ಅಲ್ಲಿ ಖರೀದಿ ಮಾಡೋದನ್ನ ನೀವು ಒಂದ್ಸರಿ ಸಿಂಪರಣೆ ಮಾಡಿ, ಖಂಡಿತವಾಗಿಯೂ ಹೊಸ ಕಾಯಿ ಮತ್ತು ಹೂವುಗಳು ಬರ್ತವೆ, ಏನ್ ತೊಂದರೆ ಆಗೋದಿಲ್ಲ. ಒಂದ್ ಸಾರಿ ಏನಾದರೂ ಸಾಧ್ಯತೆ ಇತ್ತು ಅಂದ್ರೆ ನ್ಯಾಫ್ನಿಲಿಕ್ ಆಸ್ಟಿಕ್ ಆಸಿಡ್ ಅಂತ ಕರಿತೀವಿ ನಾವು, ಪ್ಲಾನೋಫಿಕ್ಸ್ ಅಂತ ಕರಿತೀವಿ, ಅದನ್ನ ನೀವು 200 ಲೀಟರ್ ನೀರಿಗೆ 50 ml ಬೆರೆಸಿ ಒಂದು ಸಿಂಪರಣೆ ಕೊಡಿ. ಅದನ್ನ ಪ್ಲಾನೋಫಿಕ್ಸ್ 200 ಲೀಟರ್ ನೀರಿಗೆ 50 ml ಅದನ್ನ ಒಂದು ಸಿಂಪರಣೆ ಕೊಡ್ರಿ. ಒಳಗಡೆ ಹೂವಿನೊಳಗಡೆ ಏನಾದ್ರೂ ಹೇನು ಅಥವಾ ಹಸಿರು ಹುಳದ ಏನಾದ್ರೂ ಇದಾವ? ಏನಿಲ್ಲಲ್ಲ, ಕೀಡಿ ಬಗ್ಗೆ ತಲೆ ಜಾಸ್ತಿ ಕೆಡಿಸ್ಕೋಬೇಡ. ಯಾಕಂತಂದ್ರೆ ನಮಗೆ ಬಿಟಿ ಹತ್ತಿ ಜೊತೆಗೆ ನಮಗೆ ನಾನ್ ಬಿಟಿ ಹತ್ತಿದು ಸ್ವಲ್ಪ ಬೀಜಗಳು ಇರ್ತವೆ. ಸೊ ರೈತರಿಗೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಹುಳ ಆಗಿರೋದಕ್ಕೆ ಬಹಳ ಗಾಬರಿ ಆಗ್ತಾ ಇದ್ರೆ ಆ ರೀತಿಯಾಗಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಮುಂಚೆ ಏನಾಗ್ತಿತ್ತು, ನಾನ್ ಬಿಟಿ ಹತ್ತಿಗಳನ್ನ ಸಪರೇಟ್ ಆಗಿ ಕೊಡ್ತಾ ಇದ್ರು. ಈಗ ಏನಾಗಿದೆ ಅಂತಂದ್ರೆ ಅದರಲ್ಲೇ ಮಿಕ್ಸ್ ಆಗಿ ಹಾಕಿ ತಮಗೆ ಕೊಡ್ತಾ ಇರೋದ್ರಿಂದ ನಿಮಗೆ ಅಲ್ಲೊಂದ್ ಇಲ್ಲೊಂದ್ ಗಿಡದಲ್ಲಿ ಆ ಕೀಡಿಗಳು ಬಂದಿರಬಹುದು. ಆದಾಗ್ಯೂ ನಿಮಗೆ ಕೀಡಿ ಹಾವಳಿ ಬಹಳ ಅನಿಸ್ತಿತ್ತು ಅಂತಂದ್ರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ನ 1 ಲೀಟರ್ ನೀರಿಗೆ 1/2 ಗ್ರಾಮ್ ಹಾಕಿ ಒಂದ್ ಬೇಕಂದ್ರೆ ಅದಕ್ಕೂ ಸಿಂಪರಣೆ ಕೊಡಿ. ಆದ್ರೆ ಪ್ಲಾನೋಫಿಕ್ಸ್ ನ ಬೇರೆ ಯಾವುದ್ರ ಜೊತೆಗೂ ಮಿಕ್ಸ್ ಮಾಡಬೇಡ್ರಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ. ಒಳ್ಳೆ ನಮಸ್ಕಾರ ಶಿವಾನಂದ್ ಅವರೇ, ಇನ್ನೊಂದು ಕರೆ ಅದ ನಾವು ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ಕಾರ ಹೇಳ್ರಿ. ನಮಸ್ಕಾರ ಸರ್, ನಾನು ಮಾತಾಡ್ತಾ ಇದ್ದೆ, ಹನುಮಂತರಾವ್ ವಿಶ್ವಕರ್ಮ ಅಂತ. ಹೇಳ್ರಿ ಹನುಮಂತರಾವ್, ತಮ್ದು ಏನು ಪ್ರಶ್ನೆ ಅದ? ಇರ್ಲಿ ಸಾಹೇಬ್ ರೀ, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್, ವಿಜ್ಞಾನಿಗಳಿಗೆ ನಮಸ್ಕಾರ ಸರ್. ನಮ್ಗೆ ನಮಸ್ಕಾರ ಹೇಳಿ ಹನುಮಂತರಾವ್ ಅವರು. ನಿಮ್ ಕಾರ್ಯಕ್ರಮ ಕೇಳ್ತಾನೆ ಇರ್ತೀವ್ರಿ ನಾವು ದಿವಸ, ಎಲ್ಲ ಉತ್ತರ ಸಿಗ್ತಾ ಇರೋದ್ರಿ ನಮ್ಗೆಲ್ಲ, ಒಳ್ಳೆ ಸಂತೋಷ. ಇನ್ನೊಂದು ಸರ್, ಹಲೋ ಹಲೋ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಕೇಳಿಸ್ತಾ ಇದೆ ಸರ್, ನಮ್ಮ ಹೊಲದಲ್ಲಿ ನೆಟ್ ಹೋಗೋದು ಎಲ್ಲ ಕೇಳ್ತಾ ಇದ್ದೀನಿ ಸರ್. ಸ್ವಲ್ಪ ಅವ್ರಿಗೆ ಸರ್, ಅವ್ರಿಗೆ ಹುಳ ಭಯಂಕರ ಆಗಿರ್ ಸರ್, ತಿಂದು ಬಿಟ್ಟವ. ಹನುಮಂತರಾವ್ ಅವರೇ, ಈಗ ಸಿಂಪಡಣೆ ಮಾಡಬೇಕು ಗೊತ್ತಾಗಲ್ಲ ಇವ್ರಿ. ಹನುಮಂತರಾವ್ ಅವರು, ಈಗ ಒಂದ್ ಕೆಲಸ ಮಾಡಿ, ನಾವು ಕಾರ್ಯಕ್ರಮದ ಕೊನೆಯೊಳಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ, ನೀವು ಸ್ವಲ್ಪ ನಮಗೆ ಏನಪ್ಪಾ ಅಂದ್ರೆ ಯಾವ ರೀತಿಯಾದ ಹುಳ ಬಾಧೆ ಆಗಿದೆ, ಆ ಹುಳುಗಳದ ಬಾಧೆ ಆಗಿರೋದು ಒಂದ್ 2 ಫೋಟೋಗಳನ್ನ ನಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರಿ ಅಂತಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅದಕ್ಕೆ ಏನ್ ಸಿಂಪರಣೆ ಮಾಡಬೇಕಾಗಿದೆ ಕೀಟನಾಶಕವನ್ನ ನಿಮಗೆ ಉತ್ತರನು ಕೊಡ್ತೀನಿ, ಬೇಕಂದ್ರೆ ಫೋನ್ ಮಾಡಿ ಮಾತಾಡಿ ಹೇಳ್ತೀನಿ. ಒಳ್ಳೇದು ಒಳ್ಳೇದು, ಧನ್ಯವಾದಗಳು. ಈಗೇನು ಡಾಕ್ಟರ್ ಕೆಂಗನಾಳ್ ಅವರು ಹೇಳಿದ್ರು, ಅವರ ಫೋನ್ ನಂಬರ್ ನ ನನಗೆ ಮೊದಲೇ ಕೊಟ್ಟು ಬಿಡ್ತೀನಿ, ತಾವು ಬರ್ಕೊಳ್ಬಹುದು. 9845634708 ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು ಮತ್ತೆ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. 9845634708 ಒಳ್ಳೇದು ಒಳ್ಳೇದು ಒಳ್ಳೇದು ಹನುಮಂತರಾವ್ ಅವರೇ, ಧನ್ಯವಾದಗಳು. ಈಗ ಇನ್ನೊಂದು ಕರೆ ಅದ ನಮಗೆ ತಗೊಳ್ಳೋಣ. ಸರ್, ಈಗ ರೈತರು ಹೇಳದಂಗೆ ಸರ್, ಏನಾಗಿದೆ ಅಂದ್ರೆ ತೊಗರಿ ಜೊತೆಗೆ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಸುತ್ತಮುತ್ತಲಿನ 4-5 ಜಿಲ್ಲೆಗಳಲ್ಲಿ ಹತ್ತಿನೂ ಸಹ ಒಂದು ಶೇಕಡಾ ಕರೆ ಇದೆ. ಇಲ್ಲ, ತಾವು ಹೇಳಿ. ಈಗ ಏನಾಗ್ತಾ ಇದೆ ಅಂತಂದ್ರೆ ಹತ್ತಿನೂ ಸಹ ಸುಮಾರು ಶೇಕಡಾ 20% ಪ್ರದೇಶದಲ್ಲಿ ರೈತರು ಬಿತ್ತನೆ ಮಾಡಿದ್ರೆ, ಮುಖ್ಯವಾಗಿ ಬಿಟಿ ಹತ್ತಿ, ಯಾಕಂದ್ರೆ ಅದು ನಮಗೆ ವಾಣಿಜ್ಯವಾಗಿ ಬೆಳೀತಕ್ಕಂತ ಒಂದು ಲಾಭ ಕೊಡುವಂತ ಬೆಳೆ. ಈ ಬೆಳೆಯಲ್ಲೂ ಸಹ ಈಗ ತೊಗರಿ ತರಾನೇ ಮಳೆ ನಿಂತಿನ ನೀರಲ್ಲಿ ಏನಪ್ಪಾ ಅಂತಂದ್ರೆ ಎಲೆಗಳು ಮುದುಳಿದಂಗಾಗಿ ಜ್ಯೋತಿ ಬಿದ್ದು ಅಂತ ಒಂದು ಪ್ರಸಂಗ ಕಂಡಿದ್ದಾರೆ. ಸೊ ಅಂತಹ ಪ್ರದೇಶಗಳಲ್ಲಿ ರೈತರು ಏನಪ್ಪಾ ಅಂದ್ರೆ ಇನ್ನೂ ಆ ಸಮಸ್ಯೆ ಮುಂದುವರೆದಿತ್ತು ಅಂತಂದ್ರೆ ಅದಕ್ಕೆ ರೈತರು ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂತ ಒಂದು ಶಿಲೀಂಧ್ರ ಮತ್ತು ದುಂಡಾಣುನಾಶಕ ಅಂತ ಕರಿತೀವಿ, ಎರಡೂನು ಇದೆ. ಸೊ ಇದನ್ನ ಪ್ರತಿ ಒಂದು ಲೀಟರ್ ನೀರಿಗೆ 3 ಗ್ರಾಮದಂತೆ ಬೆರೆಸಬೇಕಾಗ್ತದೆ. ಮತ್ತೆ 1 ಲೀಟರ್ ನೀರಿಗೆ 2 ಗ್ರಾಮ್ ಯೂರಿಯಾನು ಸಹ ಮಿಕ್ಸ್ ಮಾಡಿ, ಪ್ರತಿಯೊಂದು ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಈ ಮಿಶ್ರಣನ ರೈತ ಬಾಂಧವರು ಗಿಡದ ಬುಡಕ್ಕೆ ಬಿಡಬೇಕು. ಯಾಕಂತಂದ್ರೆ ನೆಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಗಾಳಿ ಆಡದಂತಹ ಒಂದು ಪ್ರಸಂಗ ನಿರ್ಮಾಣ ಆಗಿದೆ ಮಳೆಯಿಂದ ನೀರನ್ನ. ಇಂತಹ ಒಂದು ಪ್ರಸಂಗದಲ್ಲಿ ಏನಾಗ್ತದೆ, ಈ ಹತ್ತಿ ತೊಗರಿಗಳು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಣಬೇಸಾಯದ ಪ್ರದೇಶದ ಬೆಳೆಗಳು, ಸೊ ಇವುಗಳಿಗೆ ನಿಂತ ನೀರಲ್ಲಿ ಬೆಳೆಯೋದು ಅಂತಂದ್ರೆ ಕಷ್ಟದಾಯಕ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದ್ಸರಿ ಶಿಲೀಂಧ್ರದ ಒಂದು ಬಾಧೆನೂ ಆಗಬಹುದು, ದುಂಡಾಣು ಬಾಧೆನೂ ಆಗಬಹುದು. ಸೊ ಅದನ್ನು ಹೋಗಲಾಡಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮದಂತೆ ಮತ್ತು 1 ಗ್ರಾಮ್ ಅಥವಾ 2 ಗ್ರಾಮ್ ಯೂರಿಯಾ ಮಿಕ್ಸ್ ಮಾಡಿ ಅದನ್ನ ಗಿಡದ ಬುಡಗಳಿಗೆ ತೋಯಿಸಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 1 ಸಾರ್ತಿ ಮೇಲ್ಗಡೆನು ಸಿಂಪರಣೆ ಮಾಡಿದ್ರೆ ಅಂತಂದ್ರೆ ಆ ಎಲೆಗಳು ಮುದುಡಿ ಮತ್ತೆ ಬಾಡಿದಂತಹ ಗಿಡಗಳು ಸಹ ಮತ್ತೆ ಚೇತರಿಸಿಕೊಳ್ತವೆ. ಸೊ ಅಂತಹ ಒಂದು ಪ್ರಸಂಗದಲ್ಲಿ ಯಾವುದೇ ರೈತರು ಹೆಚ್ಚಿನ ಒಂದು ಧೃತಿಗಿಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಪರಿಕರಗಳನ್ನ ಉಪಚಾರ ಮಾಡಿದ್ರು ಅಂತಂದ್ರೆ ಹತ್ತಿ ಬೆಳೆಯನ್ನು ಸಹ ನಾವೇನಪ್ಪಾ ಅಂತಂದ್ರೆ ಅಲ್ಲಿ ಉಳಿಸಿಕೊಳ್ಳಿಕ್ಕೆ ಮತ್ತೆ ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಳ್ಳೇದು ಡಾಕ್ಟರ್ ಕೆಂಗನಾಳ್ ಅವರೇ, ಈಗ ಒಂದು ವಿರಾಮವನ್ನು ತಗೊಳ್ಳೋಣ. ನಾವು ವಿರಾಮದ ನಂತರ ನಾವು ಮತ್ತೆ ಮುಂದುವರಿಯೋಣ. 25 ಲಕ್ಷ ಜನರು, 10 ಲಕ್ಷ ಸಸಿಗಳು, 5 ಸಾವಿರ ಸಂವಿಧಾನ ಪೀಠಿಕೆಗಳು, 2,500 ಕಿಲೋಮೀಟರ್, 1 ಐತಿಹಾಸಿಕ ಮಾನವ ಸರಪಳಿ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಜೀವಾಳ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸೆಪ್ಟೆಂಬರ್ 15 ಬೀದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಗಳನ್ನು ಒಳಗೊಂಡಿರುವ ಅತಿ ಉದ್ದದ ಮಾನವ ಸರಪಳಿ ಕರ್ನಾಟಕ ಸರ್ಕಾರ ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಸಿವಿಲ್ ಸೊಸೈಟಿ ಎನ್ಜಿಒಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 15 ಬೆಳಿಗ್ಗೆ 9:30 ಐತಿಹಾಸಿಕ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹೆಚ್ಚಿನ ಮಾಹಿತಿಗಾಗಿ ಲಾಗ್ ಆನ್ ಮಾಡಿ ಡೆಮೋಕ್ರಸಿ ಡೇ ಕರ್ನಾಟಕ .in ಆರ್ ವಾಟ್ಸ್ಆಪ್ 9482300400. ವಿರಾಮದ ನಂತರ ಆತ್ಮೀಯರೇ ನೇರ ಪ್ರಸಾರಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಡಾಕ್ಟರ್ ಚಂದ್ರಕಾಂತ್ ಜೀವಣಿಗೆ ಅವರು ಕೆಲವು ವಿಚಾರಗಳನ್ನು ತಮಗೆ ಹೇಳ್ತಾ ಇದ್ದಾರೆ. ಒಂದು ಕರೆ ಅದ, ಕರೆ ತಗೊಂಡ ನಂತರ ನಾವು ತಾವು ತಮ್ಮ ವಿಚಾರಗಳನ್ನು ಹೇಳಬಹುದು. ಈಗ ಒಂದು ಕರೆಯನ್ನು ತಗೊಳ್ಳೋಣ ನಾವು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಯಲಗೋಳಿನ ಬಸವರಾಜ್ ಅಂತ. ಹೇಳ್ರಿ ಬಸವರಾಜ್. ನಮಸ್ಕಾರ. ನಮಸ್ಕಾರ ಹೇಳ್ರಿ, ಏನ್ ಪ್ರಶ್ನೆ ಅದ ಕೇಳ್ರಿ, ಸಮಯ ಇಲ್ಲ. ಸಾಹೇಬರಿಗೆ ನಮಸ್ಕಾರ. ನಮಸ್ಕಾರ, ನಿಮ್ ಪ್ರಶ್ನೆ ಹೇಳಿ. ನಿಮ್ ಪ್ರಶ್ನೆ ಹೇಳ್ರಿ ಮೊದ್ಲ. ಸರ್, ನಮ್ದು ಹತ್ತಿ ಎಲ್ಲಿ ಎಲ್ಲಿ ಮುದುರ್ಕೊಂಡ ಹತ್ತಿ ಎಲ್ಲಿ ಮುದುಡ್ಕೊಂಡಿದಾವೆ ಈಗ ಅದ್ರಲ್ಲಿ ಮತ್ತೆ ಓಕೆ. ಈಗ ಹತ್ತಿ ಬೆಳೆಯೊಳಗೆ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ಈ ಮೋಡ ಕವಿದ ವಾತಾವರಣ ಇರುವಂತಹ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ರಸ ಹೀರುವ ಕೀಟಗಳು, ಅದರಲ್ಲಿ ಮುಖ್ಯವಾಗಿ ಥ್ರಿಪ್ಸ್ ಮತ್ತೆ ಮೈಟ್ಸ್ ಅನ್ನುವಂತ ಕೀಟಗಳು ಹೆಚ್ಚಾಗಿ ಆಗ್ತಾ ಇರ್ತವೆ. ಈಗ ನೀವು ಹೇಳದಂಗೆ ಎಲ್ಲಿ ಮುದುಡ್ಕೊಂಡಿರುವಂತಹ ಒಂದು ಪ್ರಸಂಗ ಇತ್ತು ಅಂತಂದ್ರೆ ಅದರಲ್ಲಿ ನಮಗೇನಪ್ಪಾ ಅಂತಂದ್ರೆ ಪ್ರೈಡ್ ಅಥವಾ ಅಸಿಟಮಾ ಪ್ರೈಡ್ ಅಂತ ಬರ್ತದೆ ಒಂದು ಕೀಟನಾಶಕ. ಅದನ್ನ ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಮದಂತೆ ಅಂದ್ರೆ ನೀವು ಸ್ಪ್ರೇಯರ್ ಟ್ಯಾಂಕ್ 20 ಲೀಟರ್ ಇತ್ತಂದ್ರೆ 10 ಗ್ರಾಮ್ ಅದಕ್ಕೆ ನೀವು ಬೆರೆಸಿಕೊಂಡು ಸಿಂಪರಣೆ ಮಾಡಿದ್ರೆ ಅಂತಂದ್ರೆ ಈ ಮುದುಡಿ ಆಗಿರುವಂತಹ ಹತ್ತಿ ಎಲೆಯಲ್ಲಿ ಬೆಳೆ ಚೆನ್ನಾಗಿ ಬರಲಿಕ್ಕೆ ಅವಕಾಶ ಇದೆ. ಪ್ರೈಡ್ ಅಥವಾ ಅಸಿಟಮಾ ಪ್ರೈಡ್ ಅನ್ನುವಂತ ಒಂದು ಕೀಟನಾಶಕವನ್ನ ಬಳಸಿಕೊಡ್ರಿ. ಪ್ರೈಡ್ ಬೆಳೆಸ್ರಿ, 1 ಟ್ಯಾಂಕಿಗೆ 10 ಗ್ರಾಮ್ ಹಾಕಿ. ಓಕೆ, ನಮಸ್ಕಾರ, ಧನ್ಯವಾದ. ಒಳ್ಳೇದು ಬಸವರಾಜ್ ಅಂಗಡಿಯವರೇ, ಧನ್ಯವಾದಗಳು. ಈಗ ಡಾಕ್ಟರ್ ಚಂದ್ರಕಾಂತ್ ಜೀವಣಿಗೆ ಅವರು ತಮ್ಮ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ನಮ್ಮ ರೈತರು ಗಮನಿಸಬೇಕು. ಈಗ ಕೆಂಗನಾಳ್ ಸರ್ ಅವರು ಮೊದಲು ಏನು ಹೇಳ್ತಾ ಇದ್ರಲ್ಲ, ತೊಗರಿ ಇಲ್ಲಿ ಏನು ನಮ್ಮ ಸಾಂಪ್ರದಾಯಿಕ ಬೆಳೆ ಮತ್ತು ಪದ್ಧತಿ, ಆದ್ರೆ ಈಗ 2-3 ವರ್ಷದಿಂದ ಹವಾಮಾನದಲ್ಲಿ ಬಹಳಷ್ಟು ವೈಪರೀತ್ಯ ಕಾಣ್ತಾ ಇದೆ. ಈ ವರ್ಷ ನೋಡಿದಾಗ ನಾವು ಬಹಳ ಆಶೆ ಇತ್ತು ಒಳ್ಳೆ ಬೆಳೆ ಬರ್ತದೆ ಅಂತ, ಯಾಕಂದ್ರೆ ಅಪ್ಟು ಆಗಸ್ಟ್ 29 ರೈತರಿಗೆ ಯಾವ ಟೈಮಿಗೆ ಬೆಳೆ ಬೇಕು ಆ ಟೈಮಿಗೆ ಮಳೆ ಬಂದಿದೆ. ಆದ್ರೆ ಏನಾಯ್ತು, ಕಳೆದ ಒಂದು ವಾರದಿಂದ ನಮ್ಗೆ ಸತತವಾಗಿ ಮಳೆ ಬಂದು ಬಹಳಷ್ಟು ತೊಗರಿ ಬೆಳೆ ಅಲ್ಲಿ ಉದ್ದು ಹೆಸರೆಲ್ಲ ಬಹಳಷ್ಟು ಹಾನಿಯಾದ ಪ್ರಸಂಗ ಕಂಡು ಬರ್ತಾ ಇದೆ. ಅದರಲ್ಲೂ ತೊಗರಿ. ಡಾಕ್ಟರ್, ಒಂದು ಕರೆ ವಾದ, ಕರೆ ನಂತರ ನಾವು ಮತ್ತೆ ಮುಂದುವರಿಯೋಣ. ಖಂಡಿತ. ಹಲೋ, ಆಕಾಶವಾಣಿ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಪರಮೇಶ್ವರ್ಕೋಟೆ. ಹೇಳ್ರಿ ಪರಮೇಶ್ವರ್ ಅವ್ರ, ಏನ್ ಪ್ರಶ್ನೆ ಅದ ತಮ್ದು? ನಮ್ಮ ಹೊಲದ ಒಂದ್ ಎಕರೆ ತೊಗರಿ ಹಾಕಿದವ್ರಿ, ಆ ತೊಗರಿಗೆ ಹಳದಿ ರೋಗ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಬಿದ್ದಾವ. ಅದಕ್ಕೆ ಹ್ಯಾಂಗ ಹೊಡಿಬೇಕು ಯಾವಾಗ? ಈಗ ಹಳದಿ ಎಲೆಗಳು ಹಳದಿಯಾಗಿ ಮತ್ತೆ ಮೇಲೆ ಚುಕ್ಕಿ ಮೂಡಿದ್ದು ಅಂತಂದ್ರೆ ನೀವು ಏನ್ ಮಾಡ್ರಿ, ಒಂದು ಲೀಟರ್ ನೀರಿಗೆ 1 ಗ್ರಾಮ್ ಅಥವಾ 1 ಗ್ರಾಮ್ ಕಾರ್ಬೆಂಡೆಜಿಮ್ ಅಥವಾ 1 ಮಿಲಿ ಎಕ್ಸಾಕೋನೋಜಲ್, 1 ಗ್ರಾಮ್ ಕಾರ್ಬೆಂಡೆಜಿಮ್ ಅಥವಾ 1 ಮಿಲಿ ಎಕ್ಸಾಕೋನೋಜಲ್ ಮತ್ತು 5 ಗ್ರಾಮ್ ಏನಪ್ಪಾ ಅಂತಂದ್ರೆ 19 ಅಥವಾ 19 ಈ ನೀರಿನಲ್ಲಿ ಕರಗಿಸುವಂತ ಗೊಬ್ಬರನ ಎರಡು ಮಿಕ್ಸ್ ಮಾಡಿ ಏನಪ್ಪಾ ಅಂದ್ರೆ ಸಿಂಪಡಣೆ ಮಾಡ್ರಿ. ಬೆಳೆ ಸ್ವಲ್ಪ ಹಸಿರನು ಆಗ್ತದೆ ಮತ್ತೆ ಎಲುಚುಕ್ಕಿ ರೋಗನು ಸಹ ಹೊರಟು ಹೋಗ್ತದೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಫೋನ್ ನಂಬರ್ ತಗೊಳ್ಳಿ, ನಿಮ್ಮ ಹೊಲದ ಫೋಟೋ ಕಳಿಸಿದ್ರೆ ಅಂತಂದ್ರೆ ನೋಡಿ ನಿಮಗೆ ಇನ್ನೂ ಬೇಕಂದ್ರೆ ಸರಿಯಾಗಿ ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೂ ಅವಕಾಶ ಆಗ್ತದೆ. ಧನ್ಯವಾದಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಜೀವನಿಗೆ ಅವರು ಈಗ ಮುಂದುವರಿತಾರೆ. ಈಗ ಅದೇ ನಾನು ಹೇಳ್ತಾ ಇದ್ದೆ, ಈಗ ತೊಗರಿ ನಾವು ಏನು ಸಾಂಪ್ರದಾಯಿಕ ಬೆಳಿತೀವೋ ಅದರಲ್ಲಿ ನಾವು ಈಗ ಬದಲಾವಣೆ ಕಾಣಬೇಕಾಗಿದೆ ರೈತರು. ಈಗ ನಾವು ಏರುಮಡಿ ಪದ್ಧತಿ ಅಂತೇಳಿ ಏನು ಕಳೆದ 2 ವರ್ಷದಿಂದ ನಾವು ಕೃಷಿ ವಿಜ್ಞಾನ ಕೇಂದ್ರ ಸಂಶೋಧನಾ ಕೇಂದ್ರದಿಂದ ಏನು ತಾಂತ್ರಿಕತೆ ಅಳವಡಿದ್ರು ನಮಗೆ ಎರಡು ಕಡೆ ಫಾಯ್ದೆ ಇದೆ, ಅಂದ್ರೆ ಮಳೆ ಹೆಚ್ಚಾದ್ರೂ ಫಾಯ್ದೆ ಇದೆ, ಮಳೆ ಕಡಿಮೆ ಆದ್ರೂ ಅದಕ್ಕೀಗ ಪದ್ಧತಿಯಲ್ಲಿ ಸುಮಾರು ಇವತ್ತು ನಮ್ಮ ತಾಲೂಕಿನಲ್ಲಿ ಕಲಬುರಗಿ ಮತ್ತು ಕಮಲಾಪುರ ತೊಗೊಂಡ್ರೆ ಸುಮಾರು 50-60 ಜನ ರೈತರು ಇವತ್ತು ಆ ತಾಂತ್ರಿಕತೆ ಅಳವಡಿಸಿದ್ದಾರೆ ಮತ್ತು ಇವತ್ತು ಅವ್ರು ಬಹಳ